ಆಕಾಶವಾಣಿ ಕಲಬುರಗಿ, ಸಮಯ 6:50:30. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ ನಂತರ ತಜ್ಞವಾಣಿಯಲ್ಲಿ ಮುಂಗಾರು ಪೂರ್ವ ಸಿದ್ಧತೆ, ಈ ಕುರಿತಾಗಿ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಜಹೀರ್ ಅಹಮದ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ. ಆನಂತರ ನಾಗಮ್ಮ ಕೆ ಮುಲುಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಕೃಷಿರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಒಣ ಬಿಸಿಲಿನ ವಾತಾವರಣ ಇರಬಹುದು. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು. ಆದರೆ ಮಳೆಯ ಸಾಧ್ಯತೆಗಳು ಕೇವಲ 10% ಅಂದ್ರೆ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ತಜ್ಞವಾಣಿ ಮುಂಗಾರು ಪೂರ್ವ ಸಿದ್ಧತೆ, ಈ ಕುರಿತಾಗಿ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಜಹೀರ್ ಅಹಮದ್ ಅವರೊಂದಿಗಿನ ಸಂದರ್ಶನ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮುಂಗಾರು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರವೇಶ ಮಾಡುವ ಸೂಚನೆ ಇರುವುದರಿಂದ ರೈತರು ಕೂಡ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡುವುದಕ್ಕಾಗಿ ನಮ್ಮೊಡನಿದ್ದಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾಗಿರ್ತಕ್ಕಂಥ ಜಹೀರ್ ಅಹಮದ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗ ಮುಖ್ಯ ಮುಂಗಾರು ಬೆಳೆಗಳು ಯಾವುದು ಅಂತ ಹೇಳ್ತೀರಿ ಸರ್? ನಮ್ಮ ಜಿಲ್ಲೆಯಲ್ಲಿ ಮುಖ್ಯ ಅಂದ್ರೆ ತೊಗರಿ. ಇಡೀ ಜಮೀನಿಗೆ ನಮ್ಮ ತೊಗರಿ ಒಂದು ಒಳ್ಳೆಯ ಬೆಳೆ. ಆಮೇಲೆ ಅದರ ಒಟ್ಟಿಗೆ ರೈತರು, ಬಹಳಷ್ಟು ರೈತರು ಎಳ್ಳು, ಉದ್ದು, ಹೆಸರು, ಸೋಯಾಬೀನ್ ಹಾಕ್ತಾ ಇದ್ದಾರೆ. ಆಮೇಲೆ ಸಿರಿಧಾನ್ಯಗಳಾದಂತಹ ನಮ್ಮ ಮಿಲೆಟ್ಸ್ ಗಳು ಆದಂತಹ ನವಣೆ ಸಜ್ಜೆ ಕೂಡ ಹಾಕ್ತಾ ಇದ್ದಾರೆ ಸರ್. ಓಹೋ, ಈ ಭಾಗದಲ್ಲಿ ಇದು ಈ ಬೆಳೆಗಳಿವೆ. ಹೌದು. ಆದ್ರೆ ನಮ್ಮಲ್ಲಿ ತೊಗರಿ ಮುಖ್ಯ ಒಂದು ಬೆಳೆ ಅಂತ ನೀವು ಕೂಡ ಹೇಳಿದ್ರಿ. ಈ ತೊಗರಿ ಬೆಳೆಯನ್ನ ನಿರ್ವಹಣೆ ಮಾಡುವುದೇ ಬಾರಿ ಒಂದು ಕಷ್ಟದಾಯಕವಾದಂತಹ ಕೆಲಸ. ಕೆಲವೊಮ್ಮೆ ರೋಗಗಳು ಬರ್ತವೆ. ತೊಗರಿಗೆ ಬರುವಂತಹ ಮುಖ್ಯ ರೋಗಗಳು ಯಾವುದು? ಇದರಲ್ಲಿ ನಾವು ನೋಡಿದ್ವಿ ಸರ್, ಕಳೆದ 3 ವರ್ಷದಿಂದ ನಮ್ದು 750 mm ಎವರೇಜ್ ರೈನ್ಫಾಲ್ ಅಂದ್ರೆ ಮಳೆ ಬೀಳುವಂತದ್ದು. ಆದ್ರೆ 2 ವರ್ಷದಿಂದ ಕೋವಿಡ್ ಪೀರಿಯಡ್ ಅಲ್ಲಿ ನಾವು ಯಾವ ರೀತಿ ನೋಡ್ತಿದ್ವಿಲ್ಲ, ಮಳೆ ಜಾಸ್ತಿ ಆಗ್ತಾ ಇದೆ. 750 ಸಾವಿರದ ಡಬಲ್ 1300 ಮಿಲಿಮೀಟರ್ ಮಳೆ ಬರ್ತಾ ಇದೆ 2 ವರ್ಷದಿಂದ. ಈ ವರ್ಷನೂ ಅಷ್ಟೇ ಹವಾಮಾನ ಇಲಾಖೆ 94% ಮಳೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ರೆ, ಕೇರಳದಲ್ಲಿ ಈ ತಿಂಗಳ ಎಂಡ್ ಅಥವಾ ಜೂನ್ಗೆ ಪ್ರವೇಶ ಮಾಡಿದ್ರೆ June 7 ನಮ್ಗೇನೋ ಬರಬಹುದು, ಒಂದು 3 ದಿನ ವ್ಯತ್ಯಾಸ ಇರಬಹುದು ಅಂತ ಹೇಳಿದ್ರೆ. ಆದ್ರೆ ನಾವು ಬಹಳಷ್ಟು ನಾವು ಎಚ್ಚರಿಕೆ ನೀಡಬೇಕಾದ್ರೆ, ಹೋದ ವರ್ಷದಂತ ಡಿಸೀಸ್ ಬಂದಂದು ತೊಗರಿಗೆ ನಾವೆಲ್ಲ ನೋಡ್ತೇವೆ. ಹಿಂದೆನೂ ನಾವು ತೊಗರಿಯಲ್ಲಿ ನೀರಿನಿಂದ ಫೋಟೋನು ಕಳಿಸಿದ್ದಾರೆ. ಹೌದು, ಅಂತ ಸಂದರ್ಭದಲ್ಲಿ 2 ದಿನದಲ್ಲಿನೇ ನೀರು ಕ್ಲಿಯರ್ ಆಗಿ ಹೋಗಬೇಕಾಗುತ್ತೆ. ಇಲ್ಲದ್ರೆ ಒಂದು ಪಾಚಿ ಕಟ್ಟದಂಗೆ ಸ್ಟೆಮ್ ಅಲ್ಲಿ ಕಾಂಡದಲ್ಲಿ ಪಾಚಿ ಕಟ್ಟಂಗೆ ರೋಗ ಬರ್ತವೆ, ಆಮೇಲೆ ಕೌಲು ಕೊಂಡ ಬೆಂಡ್ ಆಗಿ ಬಿದ್ದು ಬಿಡ್ತವೆ. ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬಸಿಗಾಲುವೆ ನಿರ್ಮಾಣ ಬಹಳಷ್ಟು ಇಂಪಾರ್ಟೆಂಟ್. ಕಾಂಡ ಮಚ್ಚೆ ರೋಗ ಬರ್ತವೆ, ಆಮೇಲೆ ಎಲೆ ಕೊಳೆ ರೋಗ ಬರ್ತವೆ, ಮತ್ತೆ ಹೂ ಮತ್ತೆ ಕಾಯಿ ಉದುರುವಂತಹ ರೋಗಗಳು ಜಾಸ್ತಿ ಬರ್ತವೆ. ಲಾಸ್ಟ್ ಟೈಮ್ ಗೊಡ್ರೋಗ ಲಕ್ಕಿ ತಪ್ಪಲ ರೋಗ ಅಂತ ಹೇಳ್ತೇವೆ, ಗೊಡ್ರೋಗದ ದೊಡ್ಡ ಚಾಪಲೆ ಇತ್ತು. ಅದಕ್ಕೋಸ್ಕರ ನೀರು ನಿಂತು ನೆಟೆ ಬರುವ ಸಾಧ್ಯತೆಗಳು ಕೂಡ ಇದೆ ಸರ್. ಅಂದ್ರೆ ರೈತರು ನೀರು ನಿಲ್ಲದಾಗೆ ಎಚ್ಚರಿಕೆ ವಹಿಸಬೇಕು. ಬಸಿಗಾಲುವೆಗಳೇ ಅದಕ್ಕೆ ಬಹಳ ಒಂದು ಒಳ್ಳೆಯ ಮಾರ್ಗ ಅಂತ ಅಲ್ವಾ. ಈಗ ಜಯರಾಮ್ ಅವರೇ, ಈ ಹೆಸರು ಕೂಡ ನಮ್ಮಲ್ಲಿ ಬಹಳ ಹೆಚ್ಚಾಗಿ ಬೆಳೀತಾರೆ, ಅದಕ್ಕೆ ಮುಖ್ಯ ರೋಗಗಳು ಯಾವುದು ಮತ್ತೆ ನಿರ್ವಹಣಾ ಕ್ರಮ ಹೇಗೆ ಅಂತ ನೋಡಿ ಸರ್. ಬಿತ್ತನೆ ದಿನಾಂಕಗಳು, ಬಿತ್ತನೆ ಟೈಮ್ ಬಹಳಷ್ಟು ಇಂಪಾರ್ಟೆಂಟ್. ಹೆಸರು ಜೂನ್ ಫುಲ್ ಬಿತ್ತಬಹುದು, ತೊಗರಿ ಜುಲೈ ವರೆಗೂ ನಮ್ಗೆ ಟೈಮ್ ಇದೆ. ಹೌದು, ಆದ್ರೆ ಲೇಟ್ ಲೇಟ್ ಮಾಡ್ದಂಗೆ, ಅಂದ್ರೆ ಹೆಸರು ಲೇಟ್ ಲೇಟ್ ಮಾಡ್ದಂಗೆ ಅದರ ಕಾಯಿ ಪಾರ್ಟ್ಸ್ ಏನ್ ಹೇಳ್ತೇವೆ ಲಾಸ್ಟ್ ಗೆ ಲೇಟ್ ಆಗುತ್ತೆ, ಬೂದಿ ರೋಗಕ್ಕೆ ತುತ್ತಾಗುತ್ತೆ. ಚಳಿ ಸ್ಟಾರ್ಟ್ ಆಗುತ್ತೆ ನಮ್ಗೆ ಅಕ್ಟೋಬರ್ ಅಲ್ಲಿ, ನವೆಂಬರ್ ಅಲ್ಲಿ, ಅಕ್ಟೋಬರ್ ಅಲ್ಲಿ ಅದಕ್ಕೆ ತುತ್ತಾಗುತ್ತೆ. ಅದಕ್ಕೆ ರೈತರೆ ಏನು ಏನು ಬಿತ್ತನೆ ಮಾಡ್ತೀರಿ ಹೆಸರು, ಅದು ಏನಿದ್ರು ಜೂನ್ ಕೊನೆಯ ವಾರದ ಒಳಗಡೆನೆ ಆದ್ರೆ ಒಳ್ಳೇದು. ಯಾಕಂದ್ರೆ ಮೊಟ್ಟ ಮೊದಲ ದಿನದಲ್ಲೇ ನಮ್ಗೆ ಯಾವ್ದು ಮುಂಗಾರು ಡಿಲೇ ಆಗಿರುವಂತ ವರ್ಷ ಅಂದ್ರೆ 2017 ಮಾತ್ರ. 2017 ಬರಗಾಲ ವರ್ಷದಲ್ಲಿ ಮಾತ್ರ ಲೇಟ್ ಆಗಿದೆ. ಒಂದು 8ನೇ ತಾರೀಕು ಬರೋದು, 13 ತಾರೀಕು ಇದೆ. ಅದಕ್ಕೋಸ್ಕರ ಮುಂಗಾರು ಪೂರ್ವ ಏನು ಅಸನಿ ಚಂಡಮಾರುತ ಏನು ಮೊನ್ನೆ ಬಂದಿತ್ತು ನಮ್ಮ ಭಾಗದಲ್ಲಿ, ಎರಡೂ ಸಮುದ್ರಗಳಿಂದಲೂ ನಮಗೆ ಡಿಪ್ರೆಷನ್ ಮಳೆ ಬಂದಿದೆ. ಒಂದು ಅರಬ್ಬಿ ಸಮುದ್ರ ಮತ್ತೆ ಬಂಗಾಳಕೊಲ್ಲಿಯಿಂದ ಡಿಪ್ರೆಷನ್ ಬಂದಿದೆ, ಅಪ್ ಟು ದಾವಣಗೆರೆ ಅಲ್ಲಿವರೆಗೂ ಕವರ್ ಆಗಿದೆ, ಈ ಕಡೆಯಿಂದ ಕಲಬುರಗಿವರೆಗೂ ಯಾದಗಿರಿವರೆಗೂ ಕವರ್ ಆಗಿದೆ, ನಮ್ಮ ರಾಯಚೂರು ವ್ಯಾಪ್ತಿಗೂ ಮಳೆ ಬಂದಿದೆ. ಆದ್ರೆ ರೈತರು ಇದನ್ನೇ ನಂಬಿಕೊಂಡು ಇನ್ನೂ ನಾವು ನಾಳೆನೆ ಬಿತ್ತನೆ ಮಾಡಬೇಕಾ ಅಂತ ಹೊರಟಿದ್ದಾರೆ. ದೊಡ್ಡ ತಪ್ಪು, ಯಾವಾಗ್ಲೂ ಮಾಡಬಾರದು, ಯಾಕಂದ್ರೆ ಲಾಸ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ನೀವು ಹೇಳುದು ಮೊದಲ ಮಳೆ ಬಿತ್ತು ಅಂತ ಹೇಳಿ ಬಿತ್ತನೆಗೆ ಹೋಗಬಾರದು, ಬಿತ್ತನೆಗೆ ಹೋಗಬಾರದು. ಅಂದ್ರೆ ಸೂಕ್ತವಾಗಿ ಹೇಗೆ ಮಾಡಬೇಕು, ಅಟ್ ಲೀಸ್ಟ್ 86-100 mm ಮೊದಲ ಮಳೆ ನಮಗೆ ಬರಬೇಕು, ಒಂದೆರಡು ಮೂರು ದಿನ ಬಂದೇ ಆಗ್ಬಹುದು. ಇದು ಏನು ಬಂದಿರೋದು 42 mm ಮಾತ್ರ. ಹೌದು, ಒಂದೇ ದಿನ 12 km ವ್ಯಾಪ್ತಿ ಮಾತ್ರ ಬಂತು ನಮ್ಮ ಕಲಬುರಗಿ ವ್ಯಾಪ್ತಿಯಿಂದ ಆಗ್ಬಹುದು, ರಾಯಚೂರು ವ್ಯಾಪ್ತಿಯಲ್ಲಿ ಇರ್ಬೋದು. ಆಮೇಲೆ ಇನ್ನೊಂದು ಭಾಗಕ್ಕೂ 40 ನಿಮಿಷ ಮಾತ್ರ ಬಂತು, ಇಡೀ ಜಿಲ್ಲೆ ಕವರ್ ಆಗುವಂಗೆ ವ್ಯಾಪ್ತಿಯಲ್ಲಿ ಕಂಪ್ಲೀಟ್ ಆಗ್ಲಿಲ್ಲ. ಅದಕ್ಕೋಸ್ಕರ ನೋಡಿ ರೈತರೆ, ಏನು ಕಬ್ಬು ಬೆಳೆಗಾರರಿಗೆ ಒಂದು ಯೂಸ್ ಆಯ್ತು ಮಳೆ ಬಂದಿದ್ದು, ಬೇರೆ ಎಲ್ಲ ಶೇಂಗಾ ಕೊಯ್ಲು ಮಾಡುವವರಿಗೆ ಕಷ್ಟ ಆಯ್ತು. ಎಟ್ಟೇನಿ ಮಾಗಿ ಉಳುಮೆ ಮಾಡಿದರೆ, ಹೋದ ವರ್ಷದ ಲ್ಯಾಂಡ್ ಪ್ರಿಪರೇಷನ್ ಮಾಡಿದರೆ, ಅವರಿಗೆ ಇನ್ಫಿಲ್ಟ್ರೇಷನ್ ಆಗುತ್ತೆ ಅಂದ್ರೆ ನೀರು ಬಸಿದು ಹೋಗುವಂತ ಒಂದು ಮಾಗಿ ಉಳುಮೆ ಆ ಟೈಪ್ ಮಾಡಿದರೆ ರೈತರು, ಒಳ್ಳೆ ಒಂದು ಮಳೆ ಪೂರಕವಾಗಿ ಆಯ್ತು ಬೇರೆ ರೈತರಿಗೆ. ಅಂದ್ರೆ ಹೆಸರಿಗೆ ಬರುವಂತ ರೋಗಗಳು ಯಾವ್ದು ಸರ್? ಹೆಸರಿಗೆ ಬರುವಂತ ರೋಗ ಅಂದ್ರೆ ನಂಜು ರೋಗ ಸರ್. ನಂಜು ರೋಗ ಬರುತ್ತೆ, ಆಮೇಲೆ ಆಟೋಮೆಟಿಕ್ಲಿ ಕಾಯಿ ಕಳು ಬೆಂಡ್ ಆಗುವಂತದ್ದು, ಕಾಯಿ ಸ್ಟ್ರೈಟ್ ಆಗಲ್ಲ, ಕಾಯಿ ಬೆಂಡ್ ಆಗುತ್ತೆ, ಅದರಿಂದ ಹೀನ ಪ್ರಭಾವ ಜಾಸ್ತಿ ಆಗಿಬಿಟ್ಟು ನೆಕ್ರೋಸಿಸ್ ಅಂತ ಹೇಳ್ತೇವೆ. ರೈತರು ಹೇಳ್ತಾರೆ ಇಷ್ಟೇ ಇದೆ ಬೆಳವಣಿಗೆ ಆಗ್ತಾ ಇಲ್ಲ, ಎಲ್ಲ ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತೇವೆ. ಸಣ್ಣದಾಗಿರುತ್ತೆ, ಒಂದ್ ಮೇಲೆ ಇರ್ತವೆ. ನೋಡ್ಕೊಂಡಾಗ ಇದು ವೈರಸ್ ನ ಲಕ್ಷಣ. ಇದರ ಎಲೆಗಳನ್ನು ಗಮನಿಸ್ತಾ ಇರಬೇಕು, ಹಳದಿ ಆಗುತ್ತೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡಿಬೇಕಾದ್ರೆ ಸೂರ್ಯನ ತಾಪಮಾನ ಬಹಳಷ್ಟು ಇಂಪಾರ್ಟೆಂಟ್. ನಾವು ಮೊದಲ ಕಾಲದಲ್ಲಿ ಅಷ್ಟೇ ಆಯುರ್ವೇದ ಋಗ್ವೇದ ಯಜುರ್ವೇದಗಳು ವೇದಾಸ್ಗಳು ಹೇಳ್ತವೆ, ಸನ್ ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಸೀಸ್ ಕಂಟ್ರೋಲ್ಗೆ. ಸೂರ್ಯನ ಬೆಳಕು ಬೇರ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ನಮ್ಮ ಆಹಾರ ಕೂಡ ಕೆಡಿತವೆ, ಗಿಡದ ಆರೋಗ್ಯವೂ ಕೆಡುತ್ತವೆ. ಅದಕ್ಕೋಸ್ಕರ ರೈತರೇ, ಸನ್ಲೈಟ್ ಟೈಮ್ ಅಲ್ಲಿ ನೀವು ಬೆಳಕಿನ ಟೈಮ್ ಅಲ್ಲಿ ಏನು ಮಳೆ ಆಗಿ ವಿರಾಮ ಆಗಿ 2-3 ದಿನ ಮಳೆ ವಿರಾಮ ಆಗಿ ಸೂರ್ಯನ ಬೆಳಕು ಬರ್ತವೆ ಅಂತ ಟೈಮ್ ಅಲ್ಲಿ ಒಂದು ಸಿಂಪಡಣೆ ಕೊಡಿ, ಬೇವಿನ ಎಣ್ಣೆ, ಪ್ಲಾಂಟ್ ಎಕ್ಸ್ಟ್ರಾಕ್ಟ್, ನೀಮ್ ಆಯಿಲ್, ಅದನ್ನು 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಅಥವಾ ಬೆಳ್ಳುಳ್ಳಿ ಗಾರ್ಲಿಕ್ ಎಕ್ಸ್ಟ್ರಾಕ್ಟ್ ಅದನ್ನು 5 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಅಥವಾ ಕಾನ್ಫಿಡಾರ್ ಇಮಿಡ ಅದನ್ನು 1/2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಸೂರ್ಯನ ಬಿಸಿಲು ಇದ್ದಾಗ ಆಟೋಮೆಟಿಕ್ಲಿ ಈ ವೈರಸ್ ಜಾತಿಯ ರೋಗವನ್ನು ಹತೋಟಿ ಮಾಡುವುದು. ಅಂದ್ರೆ ಹೆಸರು ಬೆಳೆಗೆ ಈ ರೀತಿ ಹೆಸರು ಬೆಳೆ, ಹೌದು, ಹಳದಿ ರೋಗ ಮತ್ತೆ ನೆತ್ತಿಸಿಡುವಂತ ರೋಗ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಸರ್, ನಮ್ಮ ಭಾಗದಲ್ಲಿ ನಾವು ಎಳ್ಳು ಬೆಳೆಯನ್ನ ಕೂಡ ನೋಡ್ತೇವೆ, ಅದಕ್ಕೆ ಬರುವಂತ ರೋಗಗಳು ಯಾವ್ದು, ನಿರ್ವಹಣಾ ಕ್ರಮ ಯಾವ ರೀತಿ ಇರ್ತದೆ? ಈಗ ನಾವು ಎಳ್ಳು ಬಹಳಷ್ಟು ರೈತರು ಆಳಂದ ಭಾಗದಲ್ಲಿ ಬಹಳಷ್ಟು ಹಾಕ್ತಾರೆ. ನಮ್ದೊಂದು ಇಡೀ ಗುಲ್ಬರ್ಗ ಕರ್ನಾಟಕಕ್ಕೆ ಆಳಂದ್ ಇಸ್ ದಿ ಮಾಡೆಲ್. ಆಳಂದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ತಾರೆ. ಇದು ತೊಗರಿ ಒಟ್ಟಿಗೆ ಮದ್ಯನೂ ಹಾಕ್ತಾರೆ, ಎಳ್ಳು ಅನ್ನು ಸಪರೇಟ್ ಆಗಿ ಹಾಕ್ತಾರೆ. ಅದಕ್ಕಂತ ಆಮೇಲೆ ಅವರು ಅವರಲ್ಲಿ ಲೋಕಲ್ ತಳಿಗಳು ಕೂಡ ಇವೆ, ಧಾರವಾಡ ತಳಿಗಳು, ವಿಶ್ವವಿದ್ಯಾಲಯ ತಳಿಗಳಿದೆ, ಆಮೇಲೆ ಲೋಕಲ್ ತಳಿಗಳಿವೆ. ಅದರಲ್ಲಿ ಕಾಯಿ ಸೆಟ್ಟಿಂಗ್ ಕೂಡ ಚೆನ್ನಾಗುತ್ತೆ, DS5 ಇರುವಂತದ್ದು. ಆಮೇಲೆ ಇಲ್ಲಿ ಬರುವಂತದ್ದು ಅಷ್ಟೇ ಫಿಲ್ಲೋಡಿ ರೋಗ ಅಂತ ಹೇಳ್ತೇವೆ, ಅದು ನಂಜಾಣು ರೋಗ, ಅದು ಕೂಡ ಅಷ್ಟೇ ಒಂದು ಪ್ಲಾಂಟ್ ಹಾಪರ್, ಲೀಫ್ ಹಾಪರ್, ಎಲೆ ಮಿಡತೆಗಳಿಂದ ಬರ್ತಾ ಇದೆ. ಅದಕ್ಕೂ ಅಷ್ಟೇ ಮೊದಲ ಹಂತದಲ್ಲಿ ಬೀಜೋಪಚಾರ ಮಾಡಿಕೊಂಡೇ ಬಿತ್ತನೆ ಮಾಡಬೇಕಾಗುತ್ತೆ. ಬೀಜೋಪಚಾರ ಗೌಚ್ ಎಮಿಡಾಕ್ರೋಪಿಡ್, ಅದನ್ನು 5 ml ಪ್ರತಿ ಲೀಟರ್ ಹಾಕೊಂಡು ಬಿಟ್ಟು ಪ್ರತಿ KG ಬೀಜಕ್ಕೆ ಹಾಕಿ ಬೀಜೋಪಚಾರ ಮಾಡಿದ್ರೆ ಈ ಏನು ಫಿಲ್ಲೋಡಿ ರೋಗ ಬರುವುದಿಲ್ಲ. ಆಮೇಲೆ ಡ್ರಿಸ್ಲಿಂಗ್ ರೈನ್ ಅಂತ ಹೇಳ್ತೇವೆ, ಸ್ಲೋಲಿ ಧಾರವಾಡ ಟೈಪ್ ಮಳೆ, ಡ್ರಿಸ್ಲಿಂಗ್ ಮೈಲ್, ಸೂರ್ಯನ ಬೆಳಕು ಇದ್ರೂ ಮಳೆ ಆಗ್ತಾ ಇದೆ. ಈ ಟೈಮ್ ಅಲ್ಲಿ ಎಲೆ ಚುಕ್ಕಿ ರೋಗಗಳು ಜಾಸ್ತಿ ಆಗ್ತವೆ, ಅಂದ್ರೆ ತುಂತುರು ಮಳೆ, ತುಂತುರು ಮಳೆ. ಆ ತುಂತುರು ಮಳೆ ಈ ಸನ್ನಿವೇಶಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಹೌದು, ಮೊದಲಿಗೆ ಆಲ್ಟರ್ನೇರಿ ಎಲೆ ಚುಕ್ಕಿಗಳು ತೊಗರಿಯಲ್ಲಿ ಪ್ರಾಬ್ಲಮ್ ಇರಲಿಲ್ಲ, ಎಳ್ಳುವಳ್ಳು ಪ್ರಾಬ್ಲಮ್ ಇರಲಿಲ್ಲ, ಆಮೇಲೆ ಕಾಟನ್ ಹತ್ತಿಯಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡ್ರಿಸ್ಲಿಂಗ್ ರೈನ್ ಮತ್ತೆ ಫಾಲೋಡ್ ಬೈ ಸನ್ಶೈನ್, ಅಂದ್ರೆ ಬಿಸಿಲಿನ ಟೈಮಲ್ಲಿ ಬರುವಂತ ಲೈಟ್ ಡ್ರಿಸ್ಲಿಂಗ್ ಮಳೆಯಿಂದ ಹೊಸ ಎಲೆ ಚುಕ್ಕಿ ರೋಗಗಳು ಉತ್ಪತ್ತಿ ಆಗುದ್ರಿಂದ ಎಲೆಗಳಲ್ಲೆಲ್ಲ ಚುಕ್ಕಿ ಚುಕ್ಕಿ ಆಗ್ಬಿಟ್ಟು ಕಾಯಿ ಕೂಡ ಮಚ್ಚೆ ಆಗ್ತವೆ. ಓಹೋ, ಕಾಯಿ ಕೂಡ ಮಚ್ಚೆ ಆಗ್ತವೆ. ಇದರ ಬಗ್ಗೆನೂ ರೈತರು ಎಚ್ಚರಿಕೆ ಆಗಬೇಕು. ಇದಕ್ಕೂ ಅಷ್ಟೇ, ಕಾರ್ಬನ್ಡೈಸಿಮ್ 1 gram ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ, ಅಥವಾ ಹೆಕ್ಸಾಕೊನೋಸಲ್ 1 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡ್ತೇವೆ. ಯಾಕಂದ್ರೆ ಮುಂಗಾರು ಪೂರ್ವ ಮಾಹಿತಿನೇ ನಾವು ಕೊಡ್ತಾ ಇದ್ದೇವೆ ರೈತರಿಗೆ. ಯಾಕಂದ್ರೆ ಎಚ್ಚರಿಕೆ ಕ್ರಮಗಳು ರೈತರಿಗೆ ನೆನಪಿಟ್ಕೊಳ್ಬೇಕಾಗುತ್ತೆ. ಕೆಲವರಿಗೆ ಲಾಸ್ಟ್ ಟೈಮ್ ಮಿಸ್ ಆಗಿದೆ, ನಾವು ಪ್ರೋಗ್ರಾಮ್ ಮಾಡಿರೋದು ಆದ್ಮೇಲೆ ಮಾಡಿರಲ್ಲ, ಕೆಲವೊಂದು ಯಶ ಆಗಿದೆ. ಆದ್ರೆ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ, ಮುಂಗಾರು ಪೂರ್ವ ಸನ್ನಿವೇಶದಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲಾ ಬೆಳೆಗಳ ಒಂದು ಮಾಹಿತಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ರೈತರಿಗೆ. ಹೌದು, ಈ ನಿರ್ವಹಣಾ ಕ್ರಮವನ್ನು ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಅಂತ. ಜಯರಾಮದ್ ಅವರೇ, ನಮ್ಮ ಭಾಗದಲ್ಲಿ ಒಂದು ಕಾಲಕ್ಕೆ ಸೂರ್ಯಕಾಂತಿ ಬೆಳೆ ಬಹಳಷ್ಟು ಹೆಚ್ಚಾಗಿತ್ತು, ವಿಶಾಲವಾದಂತಹ ವ್ಯಾಪ್ತಿಗಳಲ್ಲಿ ಬೆಳೀತಾ ಇದ್ರು. ಆದ್ರೂ ಕೂಡ ಈಗ ಕಡಿಮೆ ಆದ್ರೂ ಕೆಲವು ಕಡೆಯಲ್ಲಿ ಮಾಡ್ತಾನೆ ಇರ್ತಾರೆ. ಈ ಸೂರ್ಯಕಾಂತಿ ಬೆಳೆಗೆ ಮುಖ್ಯ ರೋಗಗಳು ಯಾವುದು ತಗಲ್ತದೆ ಮುಂಗಾರು ಸಂದರ್ಭದಲ್ಲಿ? ಸೂರ್ಯಕಾಂತಿಯಲ್ಲಿ ಕ್ಲಾಡಸ್ಪೋರಿಯಂ ಎಮೇಮ ಎಲೆ ಚುಕ್ಕಿ ರೋಗ ಬರುತ್ತವೆ, ಆಮೇಲೆ ಆಲ್ಟರ್ನೇರಿಯಾ ಎಲೆ ಚುಕ್ಕಿ ರೋಗಗಳು ಬರ್ತವೆ, ಆಮೇಲೆ ವೈರಸ್ ರೋಗಗಳು ಬರ್ತವೆ, ನಂಜಾಣು ರೋಗ ಅಂತವೆ, ಲೀಫ್ ಕರ್ಲ್ ಅಂದ್ರೆ ಎಲೆ ಮುದುಡಿರುವಂತದ್ದು, ಆ ಮುದುಡಿರ್ತವೆ, ಓಪನ್ ಆಗಲ್ಲ ಎಲೆಗಳು, ಅದೊಂದು ಬರ್ತವೆ. ಆಮೇಲೆ ಆ ಸೂರ್ಯಕಾಂತಿ ಯಾವಾಗ್ಲೂ ಸೂರ್ಯನ ಕಡೆ ಮುಖ ಮಾಡಬೇಕು, ಆದ್ರೆ ಇದು ಯೂಟರ್ನ್ ತಗೊಂಡು ಅರ್ಥ ಕಡೆಗೆ ಬೆಂಡ್ ಆಗುವಂತದ್ದು, ಒಂದು ಭೂಮಿಯ ಕಡೆಗೆ ಬಾಗಬಹುದು, ಫುಲ್ ಟ್ವಿಸ್ಟೆಡ್ ಆಗುತ್ತೆ. ಮೆಚುರಿಟಿ ಟೈಮಲ್ಲಿ ಬಾಗಬಹುದು, ಅಷ್ಟವರೆಗೆ ಇದು ಆಕ್ಟಿವ್ ಆಗಿರಬೇಕು ಸನ್ಲೈಟ್ ಫೋಟೋಸಿಂಥಸಿಸ್ಗೆ. ಆದ್ರೆ ಇದು ಕೂಡ ಒಂದು ರೋಗಕ್ಕೆ ಮಧ್ಯಭಾಗ, ಸೂರ್ಯಕಾಂತಿಯ ಮಧ್ಯಭಾಗ ಹೆಡ್ ಮಧ್ಯಭಾಗ ಜೊಳ್ಳಾಗುತ್ತೆ, ಬೀಜ ಸೆಟ್ಟಿಂಗ್ ಆಗಲ್ಲ, ಅದು ಕೂಡ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ. ಇದು ಬೂದಿ ರೋಗದಿಂದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ರೈತರೇ, ಏನು ಶಿಫಾರಸು ಮಾಡಿದಂತಹ ಬೀಜಗಳು ಏನಿವೆ, ಯೂನಿವರ್ಸಿಟಿ ಶಿಫಾರಸು ಮಾಡಿದಂತಹ ಬೀಜಗಳು, ಅದನ್ನು ಉಪಯೋಗ ಮಾಡಬೇಕು. ಅದರೊಟ್ಟಿಗೆ ಇಮಿಡಾಕ್ರೋಪಿಡ್ ಅಥವಾ ಗೌಚೊ 5 ml ಪ್ರತಿ KG ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ, ದಯವಿಟ್ಟು ಅದು ಬೀಜೋಪಚಾರ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಹಾಕಬೇಕು. ಮೆಡಿಕಲ್ ಗಳಲ್ಲಿ ಸಿಗ್ತವೆ, 10 rupees ಜಸ್ಟ್ ಪ್ಲಾಸ್ಟಿಕ್ ಕೊಡ್ತವೆ, ಅದನ್ನ ಹಾಕೊಂಡು ಒಂದು 1/2 hour ಒಣಗಬೇಕು, ಆಮೇಲೆ ಬಿತ್ತನೆ ಕೆಲಸ ಮಾಡಬೇಕಾಗುತ್ತೆ. ಅದು ಮಾಡ್ಬೇಕಾಗುತ್ತೆ. ಯಾವಾಗ್ಲೂ ಅಷ್ಟೇ, ಉದ್ದು ಹೆಸರು ಆಮೇಲೆ ಸೂರ್ಯಕಾಂತಿ ಕಡ್ಡಾಯವಾಗಿ ಗೌಚೊ ಟ್ರೀಟ್ಮೆಂಟ್ ಮಾಡಲೇಬೇಕಾಗುತ್ತೆ. ತೊಗರಿಗೆ ಟ್ರೈಕೋಡರ್ಮವನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ, ನೆಟೆ ರೋಗ ಬರ್ತವೆ ಅದನ್ನು. ಆಮೇಲೆ ಸರ್, ಬೆಲ್ಲ ಬಹಳಷ್ಟು ಇಂಪಾರ್ಟೆಂಟ್. ನಾವು ಮಕ್ಕಳಿಗೆ ಅಂಗನವಾಡಿಯಲ್ಲಿ ಬೆಲ್ಲ ಕೊಡ್ತೇವೆ ಒಳ್ಳೆ ಪೌಷ್ಟಿಕತೆ, ಆ ಬೆಲ್ಲದ ಸ್ವಾರಸ್ಯನೇ ಬೇರೆ ಇದೆ. 1/2 kg ಬೆಲ್ಲ 1 liter ಹಾಕೊಂಡು ಅದನ್ನು ಬಿಸಿಯಾಗಿ ಆದ್ಮೇಲೆ ತಣ್ಣಗಾಗ್ಲಿ, ಬಿಸಿ ಆದ್ಮೇಲೆ ಬಿಸಿ ಮಾಡಬೇಕು, ಅದು ಪಾಕ ಆಗಬೇಕು. ಆ ಪಾಕ ಆಗಿ ಆದ್ಮೇಲೆ ತಣ್ಣಗಾದ್ಮೇಲೆ ಯಾವುದೇ ಬೀಜಕ್ಕೆ ಹಾಕಿದ್ರೆ ಆಮೇಲೆ ಬಿಳಿ ಪುಡಿ ಟ್ರೈಕೋಡರ್ಮ ಮತ್ತೆ ಕಪ್ಪು ಪುಡಿ ರೈಸೋಬಿಯಂ ಗಂಧಕ ಕರಿಸುವಂತ ಇದೆ, PSB ಇದೆ, ರೈಸೋಬಿಯಂ ಅನ್ನು ಬೀಜೋಪಚಾರ ಮಾಡಿ ಬೆಲ್ಲದ ಪಾಕಿ ಹಾಕಿ ಎಲ್ಲಾ ಬೀಜಕ್ಕೂ ಲೇಪನ ಮಾಡಿ, ಬೆಲ್ಲಕ್ಕೆ ಸಾಮರ್ಥ್ಯ ಇದೆ, ಕಬ್ಬಿಣ ಅಂತ ಸಾಮರ್ಥ್ಯ ಇದೆ, ಅದು ಒಂದು ಸಾಮರ್ಥ್ಯವನ್ನು ಕೊಡುವುದರಿಂದ ಏಕಾಂಗಿಯಾಗಿ ಮೊಳಕೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಓಹೋ, ಅದಷ್ಟು ಬೆಲ್ಲದ ಪವರ್ ಇದೆ. ಅಂದ್ರೆ ರೈತರು ಬೆಲ್ಲವನ್ನು ಯೂಸ್ ಮಾಡಬೇಕು, ಬೆಲ್ಲವನ್ನು ಯೂಸ್ ಮಾಡಲೇಬೇಕು. ಬೀಜೋಪಚಾರಕ್ಕೆ ಬೆಲ್ಲದ ಪಾಕ ಹಾಕೊಂಡು ಬಿಸಿಗೆ ಹಾಕಬಾರದು, ಕಡ್ಡಾಯವಾಗಿ ತಣ್ಣಗೆ ಆದ್ಮೇಲೆ ಹಾಕಬೇಕಾಗುತ್ತೆ. ಆವಾಗ ಮಾತ್ರ ಯೂನಿಫಾರ್ಮ್ ಜರ್ಮಿನೇಷನ್ ಕೂಡ ಆಗುತ್ತೆ, ಮೊಳಕೆ ಸಾಮರ್ಥ್ಯ ಚೆನ್ನಾಗುತ್ತೆ, ಆಮೇಲೆ ಅದಕ್ಕೆ ಪೋಷಕಾಂಶ ಸಿಕ್ಕಿದಂಗೆ ಆಗುತ್ತೆ. ಅದೇ ಈ ಬೆಲ್ಲವನ್ನ ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡ್ತಾರಲ್ಲ, ಎಷ್ಟು ದಿನ ಇಟ್ಕೊಳ್ಬೇಕು? ಏನಿಲ್ಲ ಸರ್, 1/2 hour, 1 hour ಬಿತ್ತನೆಗೆ ಮಾಡಬಹುದು. ಒಂದು 10 hours ಬಿತ್ತನೆ ಮಾಡ್ಬೇಕಂದ್ರೆ 9 hours ಒಂದು ಪಾಕ ತಯಾರು ಮಾಡ್ಕೊಂಡು ತಣ್ಣಗಾದ್ಮೇಲೆ ಅದಕ್ಕೆ ಬೀಜೋಪಚಾರ ಮಾಡಿ ತಾರ್ಪಲನ್ ಕವರ್ ಹಾಕ್ತೇವೆ, ತಾರ್ಪಲ್ ಹಾಕೊಂಡು ಬೀಜಕ್ಕೆ ಮಿಕ್ಸ್ ಹಾಕೊಂಡು ಬೀಜಕ್ಕೆ ಮಾಡ್ಕೊಂಡು ತುಂಬಾ ಒಳ್ಳೆ. ಓಹೋ, ತುಂಬಾ ಒಳ್ಳೆ ಮಾಹಿತಿ ಇದು ಸರ್. ಈಗ ನಮ್ಮ ಭಾಗದಲ್ಲಿ ಸೋಯಾಬೀನ್ ಬೆಳೆ ಕೂಡ ಮಾಡ್ತಾರೆ, ಅದಕ್ಕೆ ಈ ಮುಂಗಾರು ಸಂದರ್ಭದಲ್ಲಿ ಯಾವ ರೋಗಗಳು ಬರುತ್ತೆ ನೋಡಿ ಸರ್? ಬಹಳಷ್ಟು ಡೆಲಿಕೇಟ್ಸ್ ಬೀಜ ಅಂದ್ರೆ ನಮ್ಮಲ್ಲಿ ಸೋಯಾಬೀನ್. ಓಹೋ, ಅವರು ಅನ್ಲೋಡ್ ಮಾಡುವಾಗ ಹಿಂಗೆ ಎರಚಿದ್ರು ತುಂಡಾಗುತ್ತೆ. ಓಹೋ, ಬಹಳಷ್ಟು ಡೆಲಿಕೇಟ್. ಆದ್ರಿಂದ ರೈತರೇ, ಅದನ್ನ ಏನು ಅನುಭವಿ ರೈತರು ಗೊತ್ತಿದೆ, ಸೋಯಾಬೀನ್ ಏನು ಏರಿಯಾ ಜಾಸ್ತಿ ಆಗಿದೆ, ರೇಟ್ ಜಾಸ್ತಿ ಆಗ್ತಂತ ಸೋಯಾಬೀನ್ ಜಾಸ್ತಿ ಹಾಕ್ತಾ ಇದಾರೆ ಈ ವರ್ಷ. ಅದರ ಬೇಡಿಕೆ ಬೀದರ್ ಸಂಶೋಧನಾ ಕೇಂದ್ರದಲ್ಲಿ, ಪಕ್ಕದ ಉಮರ್ಗಾವ್ ಸಂಶೋಧನಾ ಕೇಂದ್ರದಲ್ಲಿ ಸಿಗ್ತಾ ಇದೆ ಇದ್ರ ಬೀಜ. ರೈತರೇ ಇದನ್ನು ಬಹಳಷ್ಟು ಡೆಲಿಕೇಟ್ ಆಗಿ ಮೃದುವ ಬೀಜ ಇರೋದ್ರಿಂದ ನೋಡ್ಕೊಳ್ಬೇಕಾಗುತ್ತೆ. ತೇವಾಂಶ ಕರೆಕ್ಟ್ ಆಗಿರುವಾಗ ಬಿತ್ತನೆ ಮಾಡಬೇಕು. ಆಮೇಲೆ ಇದಕ್ಕೂ ಕಡ್ಡಾಯವಾಗಿ ಟ್ರೈಕೋಡರ್ಮವನ್ನು ಬೀಜೋಪಚಾರ ಮಾಡಬೇಕಾಗುತ್ತೆ. ಟ್ರೈಕೋಡರ್ಮವನ್ನು 5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಹಾಕಿ ಬೀಜೋಪನೆ ಮಾಡಿ ಅದರೊಟ್ಟಿಗೆ ರೈಸೋಬಿಯಂನ ಹಾಕಿ ಬಿತ್ತನೆ ಮಾಡಿದಾಗ ಮೊಳಕೆ ಸಾಮರ್ಥ್ಯನೂ ಚೆನ್ನಾಗುತ್ತೆ, ಯೋಗ್ಯವಾದ ಮೊಳಕೆನು ಬರ್ತವೆ. ಆಮೇಲೆ ಸೋಯಾಬೀನ್ ಆಯಿಲ್ ಇದರಿಂದ ಒಳ್ಳೆಯ ಒಂದು 90 ದಿನದಲ್ಲಿ ಬರುವಂತಹ ಬೆಳೆ ಆಗೋದ್ರಿಂದ ಕಳೆದ ವರ್ಷನೂ ರೇಟ್ ಇತ್ತು, ಈ ವರ್ಷನೂ ರೇಟ್ ಇರುವಂತಹ ಸಾಧ್ಯತೆ ಇದೆ. ಸೂರ್ಯಪಾನ ಸೂರ್ಯಕಾಂತಿ ಮತ್ತೆ ಇದಕ್ಕೆ ಒಳ್ಳೆ ಪ್ರೆಸೆಂಟ್ ರೇಟ್ ಇರೋದ್ರಿಂದ ರೈತರು ಒಂದೇ ಬೆಳೆಗೆ ಹೋಗಬೇಕಂತಿಲ್ಲ. ಸೂರ್ಯಪಾನ ಅಂದ್ರೆ ಸೂರ್ಯಪಾನಕ್ಕೆ ಹಾಕಬಹುದು, ಅದನ್ನ ಮಿಕ್ಸ್ಡ್ ಕ್ರಾಪ್ ಆಗಿ ಬೆಳೆಯಲ್ಲಿ ಹಾಕಿದ್ರೆ ಒಳ್ಳೇದು. ತೊಗರಿ ಒಟ್ಟಿಗೆ ಮಧ್ಯದಲ್ಲಿ 5 ಸಾಲಿಗೆ 1 ಸಾಲು ಈ ರೀತಿ ಸಾಲುಗಳು ಹಾಕಿದಾಗ ಒಳ್ಳೇದು. ಅವಾಗ ಒಂದು ಹಾಕಿದೆ, ಯಾಕಂದ್ರೆ ಇವೆಲ್ಲಾ ಸನ್ನಿವೇಶಗಳು ನಮಗೆ ಆಳಂದ ತಾಲೂಕಲ್ಲಿ ಮಾತ್ರ ಸಿಗ್ತವೆ ಸರ್. ಯಾಕಂದ್ರೆ ವೈವಿಧ್ಯಮಯವಾದಂತಹ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ, ಅಂದ್ರೆ ಒಂದು ಮಾದರಿ ಕೃಷಿ ಪದ್ಧತಿ ಅಂತ. ಸರಿ, ಈಗೆಲ್ಲ ನಮ್ಮ ಬೆಳೆಗಳಿಗೆ ಕೀಟಗಳಿಂದ ಬಾಧೆ ಬರುವುದನ್ನು ಕಾಣ್ತೇವೆ, ಆದ್ರೆ ಭೂಮಿಯಿಂದ ಬರುವ ರೋಗಗಳು ಯಾವುದು ಈ ಬೆಳೆಗಳಿಗೆ? ಸರ್, ಇದನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ ರೈತರು. ಪ್ರತಿಯೊಂದು ನಮ್ಮ ಈ ಸರ್ತಿ ಭೂಮಿ ಕಾಯಬೇಕಿತ್ತು. 43 ಡಿಗ್ರಿ ಸೆಂಟಿಗ್ರೇಡ್ ನಮಗೆ ಬಂದಿರುವುದು, ಬಿಸಿಲು ಬಹಳ ಕಷ್ಟ ಕೊಟ್ಟಿರೋದು 11 ದಿನ ಮಾತ್ರ, 11 ಡೇಸ್ ಮಾತ್ರ ಅಷ್ಟೇ. ಆಮೇಲೆ ಅಸಾನಿ ಚಂಡಮಾರುತ ಬಂದ್ಬಿಡ್ತು. ಭೂಮಿ ಕಾದ್ರೆ ಅದರಲ್ಲಿರ್ತ ರೋಗಾಣು, ಕೋಶ, ಚಿಟ್ಟೆಯ ಜೀವನ್ ವೇಸ್ಟ್, ಎಗ್ಗಳು, ಮೊಟ್ಟೆಗಳು ಎಲ್ಲಾ ಸತ್ತೋಗ್ತವೆ. ಈ 11 ದಿನದಲ್ಲಿ ಪರಿಪೂರ್ಕವಾಗಿ ಬಂದಿರೋದ್ರಿಂದ ಅಂತ ಟೈಮಲ್ಲಿ ಮಾಗಿ ಉಳಿಮೆ ಮಾಡಿದವ್ರದ್ದು ಏನು ಹೆಂಟೆಗಳಿವೆ ಅವೆಲ್ಲ ದೊಡ್ಡ ದೊಡ್ಡ ಎಲ್ಲ ಪುಡಿ ಪುಡಿ ಆಗಿರುವಂತದ್ದು ಅವೆಲ್ಲವೂ ಸಾರ್ಥಕವಾಗಿ ಕಂಟ್ರೋಲ್ ಆಗಿ. ಇನ್ನೂ ಕೆಲವರು ರೈತರು ಇತ್ತೀಚೆಗೆ ಮಾಡ್ತಾ ಇದ್ರೆ ಮನೆಯ ಬಂದ್ರು, ಇನ್ನೂ ಭೂಮಿ ಕಾಯಲ್ಲ, ಅಂತ ಬಿಸಿಲು ಹೋಯ್ತದು, ಅಂತ ಬಿಸಿಲು ಬರಲ್ಲ. ಯಾಕಂದ್ರೆ ನಮಗೆ ಬೇಸಿಗೆ ಬಹಳಷ್ಟು ಇಂಪಾರ್ಟೆಂಟ್. ಆ ಒಂದು ಮೊಟ್ಟೆ ಮತ್ತೆ ಕೋಶಗಳು ಹೋಗ್ಬೇಕಾದ್ರೆ ಚಿಟ್ಟೆದ್ದು, ಆಮೇಲೆ ನೆಮಟೋಡ್ ಅಂತ ಹೇಳ್ತೇವೆ ಜಂತುಹುಳ, ನಮ್ಮ ಹೊಟ್ಟೆಯಲ್ಲಿ ಯಾವ ರೀತಿ ಜಂತುಹುಳ ಇರ್ತವೆ ಭೂಮಿಯಲ್ಲಿ ಕೂಡ ಜಂತುಹುಳ ಇರ್ತವೆ. ಆ ಜಂತುಹುಳ ಬೇರು ಸಿಕ್ಕಿದ್ರೆ ಸಾಕು, ಆ ಒಳಗೆ ಎಂಟ್ರಿ ಹಾಕೊಂಡು ಮೇಲೆವರೆಗೂ ಹೋಗ್ತವೆ, ಆಮೇಲೆ ಫುಲ್ ಫುಡ್ ಖಾಲಿ ಮಾಡ್ತವೆ. ಈ ಜಂತುಹುಳ ನೆಮಟೋಡ್ ಈಗ ನಮಗೆ ಬಹಳಷ್ಟು ಪ್ರಾಬ್ಲಮ್ ಆಗಿದೆ ದಾಳಿಂಬೆಯಲ್ಲಿ, ಗ್ರೇಪ್ಸ್ ಅಲ್ಲಿ ಎಲ್ಲ. ಅದಕ್ಕೋಸ್ಕರ ಎಲ್ಲಾ ಬೆಳೆಯಲ್ಲಿ, ತೊಗರಿಯಲ್ಲಿ ಕೂಡ ಜಂತುಹುಳ ಪ್ರಾಬ್ಲಮ್ ಆಗಿದ್ರಿಂದ ಇದಕ್ಕೆ ಯೋಗ್ಯವಾದಂತಹ ಬಿಸಿಲು ಸಿಕ್ಕಿರೋದು 11 ದಿನ ಮಾತ್ರ. ರೈತರೇ ದಯವಿಟ್ಟು ಈ ಬಿಸಿಲು ಭೂಮಿಯಿಂದ ಬರುವಂತ ರೋಗಗಳಂತ ಫಂಗಸ್, ಬ್ಯಾಕ್ಟೀರಿಯಾ, ಈ ಎರಡೂ ರೋಗಾಣುಗಳು ಇದರಲ್ಲಿ ಫ್ಯೂಜೇರಿಯಂ ಅಂತ ಇದೆ, ಇದಕ್ಕೆಲ್ಲ ಕಂಟ್ರೋಲ್ ಮಾಡಕ್ಕೆ ಬೇವಿನ ಹಿಂಡಿ ಬಹಳಷ್ಟು ಇಂಪಾರ್ಟೆಂಟ್. ಅದನ್ನೇ ಬಳಸಬೇಕು. ನಿಮ್ ಕೇಕ್ 2 ಬ್ಯಾಗ್ ಅಂದ್ರೆ 50 ಕೆಜಿ 100 ಕೆಜಿ 1 ಎಕರೆಗೆ ಹಾಕಿದ್ರೆ ಸಾಕು, ಅದು ಭೂಮಿಯಿಂದ ಬರುವಂತಹ ರೋಗವನ್ನು ಹತೋಟಿ ಮಾಡುವುದು. ಅದರೊಟ್ಟಿಗೆ ಟ್ರೈಕೋಡರ್ಮ 2 ಕೆಜಿ ಮಿಕ್ಸ್ ಮಾಡಿದ್ರೆ ಒಳ್ಳೇದು. ಸರ್, ಕೆಲ ರೈತರು 10 ವರ್ಷ 12 ವರ್ಷ ಆದ್ರೂ ತಿಪ್ಪೆ ಗೊಬ್ಬರ ಅಂದ್ರೆ ಹಟ್ಟಿ ಗೊಬ್ಬರ ಹಾಕ್ತಾ ಇಲ್ಲ, ತಿಪ್ಪೆ ಗೊಬ್ಬರ ಹಾಕ್ತಾ ಇಲ್ಲ, ಡೈರೆಕ್ಟ್ ಗವರ್ಮೆಂಟ್ ಗೊಬ್ಬರ ಹಾಕೊಂಡು ಬಿತ್ತನೆ ಮಾಡ್ತಾರೆ, ಅವರಿಗೆ ನೆಟೆ ರೋಗ, ಸೊರಗು ರೋಗ ವ್ಯಾಪಕವಾಗಿ ಹರಡ್ತಾ ಇದೆ. ಹೌದೌದು. ಆಮೇಲೆ ನಾವು ಬೇಸಿಗೆಯಲ್ಲಿ ಮೊನ್ನೆ ತಾನೇ ನೋಡ್ತೇವೆ ಅಂತ ರೈತರದ್ದು ಹೊಲ, ಅವರದ್ದು ದೊಡ್ಡ ದೊಡ್ಡ ಕ್ರ್ಯಾಕ್ಗಳೇ ಆಗಿವೆ ಭೂಮಿ. ಅವರು ಜೋಳ ಹಾಕಿದರೆ ಬಾಯಿ ಹೊಡೆದರೆ ಈವನ್ ಬಂಚ್ ಆಫ್ ಕೀ ಬಿದ್ದು ಬಿಟ್ರು ಅವ್ರಿಗೆ ತೆಗಿಯಕ್ಕಾಗಲ್ಲ, ಸೀಳ್ಕೊಂಡ್ಬಿಟ್ಟು. ಆ ರೀತಿ ದೊಡ್ಡ ದೊಡ್ಡ ಕ್ರ್ಯಾಕ್ ಆಗಿದೆ ಜಮೀನು. ಯಾಕಂದ್ರೆ ಆರ್ಗ್ಯಾನಿಕ್ ಕಂಟೆಂಟ್ ಇಲ್ಲ ಭೂಮಿಯಲ್ಲಿ, ಡೈರೆಕ್ಟ್ ಕೆಮಿಕಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಕ್ರ್ಯಾಕ್ಗಳು ಹಾಕಿಬಿಟ್ಟವೆ. ರೈತರೇ ಅಟ್ ಲೀಸ್ಟ್ 3 ವರ್ಷಕ್ಕೊಮ್ಮೆ ಆದ್ರೂ ಕುರಿತ ಬಿಸಿ ಅಥವಾ ಕೋಳಿ ಗೊಬ್ಬರ ಹಾಕಿ ಅಥವಾ ಬೇವಿನ ಹಿಂಡಿ ಹಾಕಿ ತಿಪ್ಪೆ ಗೊಬ್ಬರ ಆದ್ರೂ ಹಾಕಿ ಅಥವಾ ಸಿಟಿ ಕಂಪೋಸ್ಟ್ ಆದ್ರೂ ಹಾಕಿ ಡೈರೆಕ್ಟ್ 13 ವರ್ಷ 20 ವರ್ಷಕ್ಕೆ ಲೀಸ್ಗೆ ತಗೊಂಡ್ಬಿಟ್ಟು ರೈತರು ಡೈರೆಕ್ಟ್ ಬೇಸಾಯ ಮಾಡಿಕೊಂಡು ನನಗೆ ಇನ್ಕಮ್ ಬರಬೇಕಂತ ಹೋಗ್ತಾ ಇದಾರೆ ವಿತೌಟ್ ಮಣ್ಣು ನೀರು. ಅಂದ್ರೆ ಭೂಮಿಯ ಆರ್ಗ್ಯಾನಿಕ್ ಕಾಪಾಡಬೇಕು ಅಂತ, ಆರ್ಗ್ಯಾನಿಕ್ ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಬಳಸಬೇಕು ಅಂತ. ಸರ್, ಇನ್ನೊಂದು ಕೇಳಿದ್ದೇನೆ, ಬೀಜದಿಂದ ಕೂಡ ಈ ಸಸ್ಯಗಳಿಗೆ ರೋಗಗಳು ಬರ್ತವೆ? ಹೌದು, ಬಹಳಷ್ಟು ಗಂಜ್ ಭಾಗದಲ್ಲಿ ಓಪನ್ ಸೀಡ್ಸ್ ಸಿಗ್ತವೆ. ಮಾರ್ಕೆಟ್ಗಳು ಶನಿವಾರ ಮಾರ್ಕೆಟ್ ಆಗ್ತವೆ, ಓಪನ್ ಬೀಜ ತಗೊಂಡ್ ಬರ್ತವೆ, ಅವ ಯಾವುದು ಸೀಡ್ ಟ್ರೀಟೆಡ್ ಆಗಿರಲ್ಲ. ಬೀಜ ಉಪಚಾರ ಮಾಡಿರೋದು ನೀವು ಸಿಕ್ಕಿರೋದು ಸರ್ಟಿಫಿಕೇಟ್ ಸಂಶೋಧನಾ ಕೇಂದ್ರಗಳಲ್ಲಿ ಮತ್ತೆ ಕಂಪನಿಗಳಲ್ಲಿ, ಕೆಲವೊಂದು ಆಯ್ದ ಕಂಪನಿಗಳಲ್ಲಿ. ಅದ್ರಲ್ಲೂ ಕಂಪನಿಗಳು ತುಂಬಾ ಬಂದಿರ್ತವೆ, ಆದ್ರೆ ನೋಡ್ಕೊಳ್ಬೇಕಾಗುತ್ತೆ ಶಿಫಾರಸ್ ಇರುವ ಕಂಪನಿ ಇದೆಯಾ, ಮಹಾರಾಷ್ಟ್ರ ಭಾಗಕ್ಕೆ ನಮ್ಗೆ ಆಗ್ತಾ ಇದೆಯಾ, ಹೈದರಾಬಾದ್ ಭಾಗದ ನಮ್ಗೆ ಆಗ್ತಾ, ನಮ್ಮ ಯೋಗ್ಯ ಏನಿರುವಂತದ್ದು ಭೂಮಿಗೆ ಇರುವಂತದ್ದು ಬೇಕಾಗುತ್ತೆ. ಅಂತ ಬೀಜಗಳನ್ನೇ ನೋಡ್ಕೊಂಡು ಬೀಜೋಪಚಾರ ಮಾಡ್ಕೊಳ್ಬೇಕಾಗುತ್ತೆ. ಬೀಜದಿಂದ ಕೂಡ ಬಹಳಷ್ಟು ಫಂಗಸ್ ಡಿಸೀಸ್, ಫ್ಯೂಜೇರಿಯಂ ಬರ್ತವೆ, ರೈಸೋಪ್ಟನಿ ಬರ್ತವೆ, ಫೈಟಾಪ್ತರ ಬರ್ತವೆ. ಅದಕ್ಕೋಸ್ಕರ ಬೀಜದ ಉಪಚಾರ ಮಾಡ್ಕೊಂಡೇ ಬೀಜೋಪಚಾರ ಮಾಡಿದ್ರೆ ಒಳ್ಳೇದು. ಅದರಲ್ಲಿ ಬರೆದಿರ್ತಾರೆ ಬೀಜ ಉಪಚರಿಸಲಾಗಿದೆ ಅಂತ ಪ್ಯಾಕೆಟ್ಗಳಲ್ಲಿ, ಅಂತ ಪ್ಯಾಕೆಟ್ಗಳನ್ನು ಯೂಸ್ ಮಾಡ್ಕೊಂಡು ತುಂಬಾ ಒಳ್ಳೆ. ಅಂದ್ರೆ ಮುಕ್ತ ಮಾರುಕಟ್ಟೆಗಳು ಸಿಗ್ತದೆ, ಕಡಿಮೆಗೆ ಸಿಗ್ತದೆ ಅಂತ ಹೇಳಿ ತಗೊಂಡು ಹಾನಿಯನ್ನು ಅನುಭವಿಸಬಾರದು ಅಂತ. ಸರ್, ನಮ್ಮ ಭಾಗದಲ್ಲಿ ಹತ್ತಿ ಬೆಳೆ ಕೂಡ ಇದೆ, ಅದಕ್ಕೆ ಏನಾದರೂ? ಹೌದು ಸರ್, ಲಾಸ್ಟ್ ಟೈಮ್ ಹತ್ತಿ ಕೂಡ ರೇಟ್ ಚೆನ್ನಾಗಿತ್ತು, ಆದ್ರೆ 3ನೇ 4ನೇ ಕೊಯ್ಲಿಗೆ ರೈತರಿಗೆ ಕಷ್ಟ ಆಯ್ತು. ಒಂದ್ಸಲ ಬಿಡಿಸಿ ಆಯಿತು, ಎರಡನೇ ಸಲ ಬಿಡಿಸಿ ಆಯಿತು, ಆದ್ರೆ ಮೂರನೇ ಸಲ ಹೆವಿ ರೈನ್ಫಾಲ್ ಮಳೆ ಬಂದ್ಬಿಡ್ತು, ಅವೆಲ್ಲವೂ ಕಪ್ಪಾಗಿಬಿಡ್ತು. ಹೌದು, ಕುಡ್ ಹತ್ತಿ ಬಂದ್ಬಿಡ್ತು, ಅದರಿಂದ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ರೈತರೇ, ಆಲ್ಟರ್ನೇರಿಯಾ ಎಲೆ ಚುಕ್ಕಿ ರೋಗ ಬರುವಂತ ಎಲೆ ಇರುವುದರಿಂದ ಹತ್ತಿಗೆ ಬಹಳಷ್ಟು ಬಂದ್ರೆ ಕೆಂಪು ರೋಗ ಬರ್ತಾ ಇದೆ. ಆ ಟೈಮಲ್ಲಿ ಮೆಗ್ನೀಷಿಯಂ ಬೇಕಾಗುತ್ತೆ, ಅದನ್ನು 5 ಗ್ರಾಂ ಇಂದ 10 ಗ್ರಾಂ ಪ್ರತಿ ಒಂದು ಲೀಟರ್ ನೀರು ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಆಮೇಲೆ ಕಾರ್ಬನ್ ಡೀಸಿಲ್ ಪ್ಲಸ್ ಮ್ಯಾಂಕಸ್ ಇರುವಂತಹ ಸಂಯುಕ್ತ ಶಿಲೀಂಧ್ರ ನಾಶಕವನ್ನು 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಆಮೇಲೆ ಸೂರ್ಯನ ತಾಪಮಾನ ಬಂದಾಗ ಕವ್ ಯೂರಿನ್, ಫ್ರೆಶ್ ಕವ್ ಯೂರಿನ್ಗಳನ್ನು, ಅಂದ್ರೆ 16 ಲೀಟರ್ ಟ್ಯಾಂಕ್ ಯೂಸ್ ಮಾಡ್ತಾರೆ ರೈತರು, ಅದನ್ನು 1 ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಸಸ್ಯ ಪ್ರಚೋದಕವಾಗಿ ಕವ್ ಯೂರಿನ್ ಆಕ್ಟ್ ಮಾಡುತ್ತೆ. ಓಹೋ, ಅದು ಮಾಡಲೇಬೇಕು. ಹೌದು, ಗೋಮೂತ್ರವನ್ನು 1 ಲೀಟರ್ ಒಂದು 16 ಲೀಟರ್ ಬಗಲ್ ಪಂಪ್ಗೆ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ವ್ಯಾಪಕವಾಗಿ ಫ್ಲವರಿಂಗ್ ಕೂಡ ಆಗುತ್ತೆ. ಓಹೋ, ಮೆಣಸಿನಕಾಯಿ ಸಕ್ಸಸ್ ಆಗಿದೆ ಸರ್. ಅಂದ್ರೆ ಆ ರೀತಿ ಮಾಡುದು ಒಳ್ಳೇದು ಅಂತ ಹೇಳ್ತೀರಿ, ಹತ್ತಿ ಬೆಳೆಗೂ ಕೂಡ ಇದು ಬಹಳ ಮುಖ್ಯ ಸರ್. ಈಗ ಈ ಪಪ್ಪಾಯ ಎಲೆ ಇದೆ ಅಲ್ಲ, ಅದು ಮುದುಡ್ಕೊಳ್ಳುವಂತ ಒಂದು ರೋಗ ಬರ್ತಾ ಇಲ್ಲ, ಮತ್ತೆ ಹಾಗೆ ನಿರ್ವಹಣೆ ಮಾಡೋದು ಅಂತ. ಈಗ ರೈತರು ತೈವಾನ್ ರೆಡ್ ಲೇಡಿ ಹಾಕಿದರೆ, ಅದರ ಬದಲು 16 ನಂಬರ್ದು ರೋಯಿರಸ್ ಬರಲ್ಲ ಅಂತ ಹಾಕಿದರೆ, ಆದ್ರೆ ಅವರ ಕಂಪನಿ ಪ್ರಕಾರ ನಾವು ವಿಚಾರಿಸಿದಾಗ ಇದು ಯಾಕೆ ರೋಯಿರಸ್ ಇಲ್ಲ ವೈರಸ್ ಇಲ್ಲ ಕೊಟ್ಟಿದ್ದೀರ ಯಾಕೆ ಅಂತ ಕೇಳಿದಾಗ, ನಮ್ಮಲ್ಲಿ ರೈತರಿಗೆ ವೈರಸ್ ಬರಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಕೇಳಿದ್ರೆ 1,000 ಗಿಡದಲ್ಲಿ 30 ಗಿಡಕ್ಕೆ ವೈರಸ್ ಬಂದೇ ಬರುತ್ತೆ. ಅದರಿಂದ ರೈತರೇ, ವೈರಸ್ ರೋಗ ನಿರ್ವಹಣೆ ನಿರೋಧಕ ಯಾವುದೇ ಒಂದು ನಮ್ಮಲ್ಲಿ ಇನ್ನೂವರೆಗೆ ಬಂದಿಲ್ಲ. ಅದಕ್ಕೆ ಹವಾಮಾನ ವೈಪರೀತ್ಯ ಆಗ್ತಾ ಇರುವುದರಿಂದ ಕಾಲಕಾಲಕ್ಕೆ ವೈರಸ್ ನಿರ್ವಹಣೆ ಬಹಳಷ್ಟು ಇಂಪಾರ್ಟೆಂಟ್. ಬೇವಿನೆಯನ್ನೇ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಆಮೇಲೆ ಮೈಕ್ರೋನ್ಯೂಟ್ರಿಯಂಟ್ ಏನಿದೆ ಬೋರಾನ್ ಜಿಂಕ್ ಇರುವಂತದ್ದು ಅದು ಸಪ್ರೆಸ್ ಮಾಡುತ್ತೆ ವೈರಸ್ ಅನ್ನು. ಆಮೇಲೆ ದ್ಯುತಿ ಸಂಶ್ಲೇಷಣೆಗೆ ಪ್ರೋತ್ಸಾಹ ಅಂತ ಮಲ್ಟಿನ್ಯೂಟ್ರಿಯಂಟ್ ಅನ್ನು 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಹೋಸ್ಟ್ ರೆಸಿಸ್ಟೆಂಟ್ ಅಂತ ಹೇಳ್ತೇವೆ, ಗಿಡ ತಾಕತ್ ಬೇಕು. ಹೌದು, ಗಿಡ ತಾಕತ್ ಬೇಕು ಅಂದ್ರೆ ಆ ಟೈಮ್ ಆಫ್ ಪ್ಲಾಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕಡಕ್ ಬಿಸಿಲು ಏಪ್ರಿಲ್ ಮೇ ಅಲ್ಲಿ ಪಪಾಯ ಪ್ಲಾಂಟಿಂಗ್ ಮಾಡಕ್ಕೆ ಹೋಗ್ಲೇಬಾರ್ದು. ಅಲ್ಲಿ ಮೊಹಲ್ ನರ್ಸ್ ಅಲ್ಲಿ ಆ ನರ್ಸರಿ ಈ ನರ್ಸರಿಯಲ್ಲಿ ಬುಕಿಂಗ್ ಆಗಿದೆ, ನಾವು ಇವತ್ತೇ ಹಾಕ್ಬೇಕಂತ ಸಮ್ಮರ್ ಬೇಸಿಗೆಯಲ್ಲಿ ಹಾಕಿದ್ರೆ ಸರ್, ಅವ್ರಿಗೆಲ್ಲ ವೈರಸ್ ತುತ್ತಾಗಿದೆ. ಯಾವಾಗ ಸೂಕ್ತ ಕಾಲ ಅಂತ? ಯಾವಾಗ್ಲೂ ಅಷ್ಟೇ, ಮಾರ್ಚ್ ಒಳಗಡೆನೆ ಇರಲಿ, ಬೇಸಿಗೆ ಸ್ಟಾರ್ಟ್ ಆಗುವ ಒಳಗಡೆನೆ ಇರಲಿ ಪ್ಲಾಂಟಿಂಗ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ ಬಂದಾಗ ಒಳ್ಳೆ ಚೆನ್ನಾಗಿ ಬೆಳೆದು. ಸರ್, ಈಗ ನಾವು ಮಾರುಕಟ್ಟೆಗಳಲ್ಲಿ ನೋಡ್ತೇವೆ, ಈ ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಗಗನಕ್ಕೇರಿದೆ ಅಂತ ಇದೆ, ಏನ್ ಕಾರಣ ಅಂತ ನೋಡಿ ಸರ್. ಬಹಳಷ್ಟು ನಮ್ಗೆ ಇಡೀ ಕರ್ನಾಟಕಕ್ಕೆ ಕೋಲಾರ, ದೊಡ್ಡಬಳ್ಳಾಪುರ ಟೊಮೆಟೊ ಸಪ್ಲೈ ಮಾಡುವಂತ ತಾಲೂಕುಗಳು ಜಿಲ್ಲೆಗಳು, ಅಲ್ಲಿನೇ ಮಳೆ ಬಾರದಂತ ಊರಿಗೆ ಮಳೆ ಹೊಡೆತ ಆಯ್ತು. ಸಮ್ಮರ್ ಮಳೆ ಆಯ್ತು, ಮೊನ್ನೆ ಬಂದಂತ ತುಫಾನ್ ಮಳೆ ಆಯ್ತು, ಅದರ ವ್ಯತಿರಿಕ್ತ ಪರಿಣಾಮ 13 ದಿನದಲ್ಲೇ ಗೊತ್ತಾಯ್ತು ಮಾರ್ಕೆಟ್ ಅಲ್ಲಿ. ಅದಕ್ಕೋಸ್ಕರ ಆಮೇಲೆ ಸಮ್ಮರ್ ಟೆಂಪರೇಚರ್ ಜಾಸ್ತಿ ಆದಂಗೆ ನಮ್ಮ ಭಾಗದಲ್ಲಿ ಗುಲ್ಬರ್ಗಾ ಮತ್ತೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಟೊಮೆಟೊ ನಂಜಾಣು ರೋಗ ಜಾಸ್ತಿ ಆಗ್ತವೆ. ತುತ್ತ ಸುದಿ ಸುಟ್ಟುಕೊಂಡು ಹೋಗುತ್ತೆ, ಕೆಳಗಡೆ ಟೊಮೆಟೊ ಆಗುತ್ತೆ, ಮೇಲ್ಭಾಗಕ್ಕೆ ಟೊಮೆಟೊ ಸೆಟ್ಟಿಂಗ್ ಆಗಲ್ಲ. ಓಹೋ, ಸುಟ್ಟು ಹೋಗುತ್ತೆ ಅಂದ್ರೆ ಇಳುವರಿ ಕಡಿಮೆ ಆಗಿದೆ. ಹೌದೌದು, ಇಳುವರಿ ಕಡಿಮೆ ಆಗಿದೆ. ಟೆಂಪರೇಚರ್ ಟಾಲರೆಂಟ್, ಹೈ ಟೆಂಪರೇಚರ್ ಟಾಲರೆಂಟ್ ಇಲ್ಲ, ಏನಿದ್ರು 38 ಓಕೆ, 40-43 ತಾಳರುವಂತ ಟಮ್ ಬಹಳಷ್ಟು ಇದೆ. ಇವು ಏನು ಡ್ರಿಪ್ ಸಿಸ್ಟಮ್ ಅಲ್ಲಿ ಮಾಡ್ತವೆ, ಇದಿಷ್ಟೇ ಮಾತ್ರ ಡ್ರಿಪ್ ನೀರು ಕೊಡುತ್ತೆ, ಹಾಯಿ ನೀರಲ್ಲಿ ಕೆಲವೊಂದು ಪಾಸ್ ಆಗಿವೆ. ಓಹೋ, ಎಡೆ ಪ್ರವಾಹ ಕಾಲು ಕಾಲು ಕೊಟ್ಟಲ್ಲಿ ಕೆಲವು ಪಾಸಿದೆ, ಬರೇ ಹಾಯಿ ಅಲ್ಲಿ ಓಪನ್ ಕೊಟ್ಟಲ್ಲಿ ಬರೇ ಹನಿ ನೀರಲ್ಲಿ ಸಾಕಾಗಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಎರಡೂ ಸನ್ನಿವೇಶದಲ್ಲಿ ಇದೆ. ಅದಕ್ಕೋಸ್ಕರ ಟೊಮೆಟೊ ಉತ್ತರ ಕರ್ನಾಟಕ ಭಾಗದಲ್ಲಿನೂ ಫೇಲ್ಯೂರ್ ಆಗಿದೆ ಈ ವರ್ಷ, ಅಂದ್ರೆ ಹೈಯರ್ ಟೆಂಪರೇಚರ್ ಇಂದಾಗಿ, ಅಲ್ಲಿ ಮಳೆಯಿಂದಾಗಿ ಫೇಲ್ ಆಗಿದೆ. ಓಹೋ, ಆ ಕಾರಣಕ್ಕಾಗಿ ಬೆಲೆ ಏರಿಕೆ ನಮಗೆ ಮಾರ್ಕೆಟ್ ಜಾಸ್ತಿ. ಜೈರಾಮೋದರೆ, ಈ ಸಸ್ಯಜನ್ಯ ಕೀಟನಾಶಕಗಳು ಅಂತ ಹೇಳ್ತಿರಲ್ಲ, ಯಾವುವು ಅಂತ? ಈಗ ನಮ್ಮಲ್ಲಿ ಸಸ್ಯಜನ್ಯಗಳಿಗೆ ಬಹಳಷ್ಟು ಕಲಬುರಗಿಯಲ್ಲಿಯೂ ಸಿಗ್ತಾ ಇವೆ, ಆಮೇಲೆ ರೈತ ಸಂಪರ್ಕ ಕೇಂದ್ರದಲ್ಲಿಯೂ ಸಿಗ್ತವೆ, ಬಹಳಷ್ಟು ಮಾರ್ಕೆಟ್ ಅಲ್ಲಿ ಸಿಗ್ತವೆ. ನೀಮ್ ಆಯಿಲ್, ಬೇವಿನ ಎಣ್ಣೆ ಸರ್, ನೀಮ್ ಆಯಿಲ್ ಬಹಳಷ್ಟು ಒಳ್ಳೇದು ಪ್ರಕೃತಿಯಿಂದ ಸಿಗಿಂದ. ನಿಂಬಿಸಿಡಿನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ನೀಮ್ ಆಯಿಲ್ ಬೇವಿನ ಎಣ್ಣೆ 2 ml ಇಂದ 3 ml ಹಾಕೊಂಡು ಸಿಂಪಡಣೆ ಮಾಡುವುದು ಪ್ರಕೃತಿಯ ತಜ್ಞೆ. ಆಮೇಲೆ ಪೊಂಗೇಮಿಯಾ, ಹೊಂಗೆ ಎಣ್ಣೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು 2 ml. ಈವನ್ ಜವಾರ್ ಜೋಳದ ಎಕ್ಸ್ಟ್ರಾಕ್ಟ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಗಾರ್ಲಿಕ್ ಬೆಳ್ಳುಳ್ಳಿ ಅದು ಕೂಡ ಬಂದು ಬಹಳಷ್ಟು ಒಳ್ಳೇದು ಸರ್, ಅದ್ರ ಎಕ್ಸ್ಟ್ರಾಕ್ಟ್ ಇದೆ. ಜಿಂಜರ್ ಅಂತ ಹೇಳ್ತೇವೆ, ಅದರ ಎಕ್ಸ್ಟ್ರಾಕ್ಟ್ಗಳು ಜಾಸ್ತಿ ಇದೆ. ಆ ಎಲ್ಲಾ ಎಕ್ಸ್ಟ್ರಾಕ್ಟ್ಗಳು ಸಸ್ಯಜನ್ಯ ಇವೆ ಸರ್, 3-4 ಪದಾರ್ಥಗಳು ಇವೆ. ಏನು ನಾವು ಮಲೆನಾಡು ಸಿರ್ಸಿ ಭಾಗದಲ್ಲಿ ಈ ಪ್ರಗತಿಪರ ರೈತರು ಯೂಸ್ ಮಾಡ್ತೇವೆ, ಆ ಎಲ್ಲಾ ಏನು ಪ್ರಯೋಗಗಳು ನಮ್ಮ ಕಲಬುರಗಿ ರೈತರು ಮಾಡ್ತಾ ಇದಾರೆ ಸರ್. ಈಗ ಕಳೆದ 3 ವರ್ಷದಿಂದ ಕೋವಿಡ್ ನಂತರ ಬಹಳ ಆರ್ಗ್ಯಾನಿಕ್ ಗೆ ಚೇತರಿಕೆ ಆಯ್ತು. ಆರ್ಗ್ಯಾನಿಕ್ ಇದೆ ಈಗ, ಎಲ್ಲಾ ರೈತರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳನ್ನು ಬಹಳಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ರೆ ಆರ್ಗ್ಯಾನಿಕ್ ಸಿದ್ಧಾಂತಗಳಲ್ಲಿ ನಮ್ಮ ಜಿಲ್ಲೆ ಕೂಡ ಮುಂದೆ ಬರ್ತಾ ಇದೆ ಈಗ. ಹೌದು, ಈಗ ಇತ್ತೀಚೆಗೆ ಎಲ್ಲಾ ರೈತರು ಮಾತಾಡ್ತಾ ಇರುವಾಗ ಈ ಸಾವಯವ ಗೊಬ್ಬರ, ಸಾವಯವ ಕೀಟನಾಶಕ ಇಂಥದ್ದನ್ನೆಲ್ಲ, ಈ ಸಸ್ಯಜನ್ಯ ಕೀಟನಾಶಕ ಇದನ್ನೆಲ್ಲ ಬಳಸುವುದನ್ನು ನಾವು ಕಾಣ್ತೇವೆ. ಈಗ ಮುಂಗಾರು ಸಂದರ್ಭದಲ್ಲಿ ಯಾವ ರೀತಿ ಪೂರ್ವ ಸಿದ್ಧತೆ ಇರಬೇಕು ಅನ್ನೋದರ ಬಗ್ಗೆ ನೀವು ರೈತರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಒಟ್ಟು ನಿಮ್ಮ ಸಂದೇಶ ಏನು ನಮ್ಮ ರೈತರಿಗೆ ಅಂದ್ರೆ, ಸರ್ ಈಗಾಗಲೇ ರೈತರು ನಿಗದಿತ ಸಂಶೋಧನಾ ಕೇಂದ್ರ ಅಥವಾ RSK ಅಥವಾ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ಇಲಾಖೆ ಅವರನ್ನು ಮಾಡ್ಕೊಂಡು ಬಿಟ್ಟು ತೊಗರಿ ರೆಸಿಸ್ಟೆಂಟ್ ವೆರೈಟಿ, ಗೊಡ್ ರೋಗ ಇಲ್ಲಂತ ತಳಿ ಬಂದಿದೆ, ನೆಟೆ ರೋಗ ಇಲ್ಲದಂತ ತಳಿಗಳು ಬಂದವೆ. GRG 811 ಇರ್ಬೋದು, GRG 152 ಇರ್ಬೋದು, GRG ಗುಲ್ಬರ್ಗಾ 2 ಗ್ರಾಮ್ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ರೈತರೇ ಸೂಕ್ತವಾದಂತಹ ಜಮೀನಿಗೆ ಒಳ್ಳೆ ಒಂದು ಪೋಷಕಾಂಶವನ್ನು ಕೊಡಿ, ಯಾಕಂದ್ರೆ ಮಣ್ಣು ಆಲ್ರೆಡಿ ಟೆಸ್ಟ್ ಮಾಡಿ ಕೊಟ್ಟಿರ್ತೀರಿ ರೈತರು, ಆ ಮಣ್ಣು ಪೋಷಕಾಂಶ ನೋಡ್ಕೊಂಡ್ಬಿಟ್ಟು ಡೆಫಿಷಿಯನ್ಸಿ ಆಗಿ ಅದನ್ನು ನೋಡ್ಕೊಳ್ಳಿ. ಕಡ್ಡಾಯವಾಗಿ RSK ಸಿಗುವಂತಹ ಜಿಂಕ್ ಸಲ್ಫೇಟ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಬೀಜೋಪಚಾರ ಮಾಡಕ್ಕೆ ಟ್ರೈಕೋಡರ್ಮಾ ಸಿಗುತ್ತೆ, PSB ಸಿಗುತ್ತೆ, ಅದನ್ನು ಕಡ್ಡಾಯವಾಗಿ ಯೂಸ್ ಮಾಡ್ಕೊಳ್ಳಿ. ಬೆಲ್ಲದ ಪಾಕ ಕಡ್ಡಾಯವಾಗಿ ಬೀಜೋಪಚಾರ ಮಾಡ್ಕೊಳ್ಳಿ. ಒಂದೇ 100 ಗೆ 100 ಜರ್ಮಿನೇಷನ್ ಸಾಧ್ಯತೆ ಇದೆ, 100 ಗೆ 100 ಮೊಳಕೆ ಸಾಮರ್ಥ್ಯ ಇರ್ತವೆ. ಈ ತೇವಾಂಶ ನೋಡ್ಕೊಂಡು ಬಿತ್ತನೆ ಮಾಡ್ಕೊಳ್ಳಿ. ಒಂದು ಮಳೆ ಬಂತಂತ ಸಡನ್ ಮಾಡ್ಕೊಳ್ಬೇಡಿ, ಒಂದೆರಡು ಮೂರು ಮಳೆ ಆಗ್ಲಿ, ಬಿತ್ತನೆ ಮಾಡ್ಕೊಳ್ಳಿ. ಒಂದೇ ಒಂದು ಅಂದ್ರೆ ಲೋಲೈಯಿಂಗ್ ಏರಿಯಾ, ಲೋಲೈಯಿಂಗ್ ತಳಮಟ್ಟದ ರೈತರಿಗೆ ನೀರು ಹೋಗಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಮಾಡಬೇಕಾಗುತ್ತೆ. ಬೋದು ಏರಿಸಿ ಕಾಲುವೆ ಪದ್ಧತಿಯಲ್ಲಿ ಕೂಡ ತೊಗರಿ ಕೂಡ ನಾಟಿ ಮಾಡಬಹುದು. ಕೆಲವು ರೈತರು ಮಾಡಿದ್ದಾರೆ, 30 ಎಕರೆ ಮೆಲ್ಕುಂದದಲ್ಲಿ ಲಾಸ್ಟ್ ಟೈಮ್ ಮಾಡಿದೆ ನಿಕ್ರಾಯದಲ್ಲಿ. ಆ ರೈತರು ನಮಗೆ ತೊಗರಿನೇ ಲೋಲೈಯಿಂಗ್ ಏರಿಯಾಲ್ಲಿ ಆಗಲಿಲ್ಲ ಅಂದ್ರಲ್ಲಿ ಬೋದು ಏರಿಸಿಬಿಟ್ಟು ಕೂಡ ತೊಗರಿಯನ್ನು ಮಾಡಬಹುದು. ಎಲ್ಲಾ ಮುನ್ನೆಚ್ಚರಿಕೆ ಬಹಳಷ್ಟು ಇಂಪಾರ್ಟೆಂಟ್ ಸರ್. ಈಗ ರೈತರು ಒಬ್ಬ ಉತ್ತಮ ಕೃಷಿಕನಾಗಬೇಕು, ನಮಗೆ ಕೃಷಿಯನ್ನ ಅನುಸರಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಸಲಹೆ ಏನು ಅಂತ ಸರ್? ಎಲ್ಲಾ ಕೃಷಿಗೆ ಸಂಬಂಧಪಟ್ಟ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರಲಿ ರೈತರು. ಹೌದು, ಆಮೇಲೆ ಆಕಾಶವಾಣಿ ಒಂದು ಕೃಷಿ ಆಕಾಶವಾಣಿ ಇದೆ, ನಾವು ಕೂಡ ಅದರಲ್ಲಿ ಆಡ್ ಮಾಡಿದ್ದೇವೆ ರೈತರನ್ನು ಕೂಡ. ಹೌದು, ಏನು ಮುನ್ನೋಟ ಏನು ಬರ್ತದೆ ಅದು ಕೂಡ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾ ಇದ್ದೇವೆ. ಬಹಳಷ್ಟು ಕೇಳುಗರಿದ್ದಾರೆ ರೇಡಿಯೋ ಮತ್ತು ಟೆಲಿವಿಷನ್ಗಳು, ಆಮೇಲೆ ಕೃಷಿ ಲೇಖನಗಳು. ಯಾವಾಗ್ಲೂ ಅಷ್ಟೇ ಹವಾಮಾನ ಬಹಳಷ್ಟು ಇಂಪಾರ್ಟೆಂಟ್ ಮುನ್ಸೂಚನೆ, ಯಾಕಂದ್ರೆ ಯಾವ ಟೈಮಲ್ಲಿ ತುಫಾನ್ ಸೈಕ್ಲೋನ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ಎನ್ನೆಚ್ಚರಿ ಬೇಕಾಗುತ್ತೆ. ಅಸಮರ್ಪಕ ಸಿಂಪಡಣೆ ಮಾಡ್ತಾ ಇದಾರೆ ಸರ್, ಅದನ್ನು ಕಡಿಮೆ ಮಾಡಬೇಕು. 5 ದಿನಕ್ಕೆ 10 ದಿನಕ್ಕೆ ಬೇಕಾಗಿಲ್ಲ, 15 ದಿನಕ್ಕೆ 20 ದಿನಕ್ಕೆ ಪೆಸ್ಟ್ ನೋಡ್ಕೊಂಡು ರೋಗ ನೋಡ್ಕೊಂಡು ಮಾಡಬೇಕು. ರಾಸಾಯನಿಕದ ಮೋಹವನ್ನು ಬಿಡಬೇಕು, ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ತುಂಬಾ ಒಳ್ಳೆದು ಜಯರಾಮ್ ಅವರ ಮುಂಗಾರು ಪೂರ್ವ ಸಿದ್ಧತೆಯ ಬಗ್ಗೆ ರೈತರು ಯಾವೆಲ್ಲ ಕ್ರಮವನ್ನು ಅನುಸರಿಸಬೇಕು ಮತ್ತು ಯಾವ ಬೆಳೆಗಳಿಗೆ ನಿರ್ವಹಣಾ ಕ್ರಮ ಹೇಗೆ ಅನ್ನೋದರ ಬಗ್ಗೆ ಇಷ್ಟು ಹೊತ್ತಿನ ತನಕ ನಮ್ಮ ರೈತ ಬಾಂಧವರಿಗೆ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಮುಂಗಾರು ಪೂರ್ವ ಸಿದ್ಧತೆ ಈ ಕುರಿತಾಗಿ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಜಹೀರ್ ಅಹಮದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12 ಗಂಟೆ. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ನಾಗಮ್ಮ ಕೆ ಮುಲುಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಪಡಿಯುಲ ಕೊಯ್ಲ ಕೊಡಗಿಲ ಇಲ್ಲ ಪುರಪುರ ಮಜೆಗೆ ಸುರಿಬೇಕಂತ, ಪುರಪುರ ಮಜೆಗೆ ಸುರಿಬೇಕಂತ, ಪುರಪುರ ಮಜೆಗೆ ಸುರಿಬೇಕಂತ ನ ಕೇಳಿರಿ ನೋಡಿ, ಪುರಪುರ ಮಜೆಗೆ ಸುರಿಬೇಕಂತ ನ ಕೇಳಿರಿ ನೋಡಿ, ಪುರಪುರ ಮಜೆಗೆ ಸುರಿಬೇಕಂತ ನ ಕೇಳಿರಿ ನೋಡಿಯೇ, ಪುರಪುರ ಮಜೆಗೆ ಸುರಿಬೇಕಂತ ನ ಕೇಳಿರಿ ನೋಡಿಯೇ. ಬುಟ್ಟಗ ರೊಟ್ಟಿ ಇಲ್ಲ, ಗಡಿಗೆಗ ಪಲ್ಲ ಇಲ್ಲ, ಬಂದ ಬೀಗರಿಗೆ ಉಣೋಣಂತ ಬಂದ ಬೀಗರಿಗೆ ಉಣೋಣಂತ ಬಂದ ಬೀಗರಿಗೆ ಉಣೋಣ ಅಂತನ ಕೇಳಿರಿ ನೋಡಿಯೇ ಬಂದ ಬೀಗರಿಗೆ ಉಣೋಣ ಅಂತನ ಕೇಳಿರಿ ನೋಡಿಯೇ ಬಂದ ಬೀಗರಿಗೆ ಉಣೋಣ ಅಂತನ ಕೇಳಿರಿ ನೋಡಿಯೇ ಬಂದ ಬೀಗರಿಗೆ ಉಣೋಣ ಅಂತನ ಕೇಳಿರಿ ನೋಡಿಯೇ ದಶದ ಹೇಟಿಲ್ಲ ಹೋಳಿಗೆ ಹಂಚಿಲ್ಲ ದಶ ಮಾಡಂತ ಈಶಡು ತಾನ ದಶ ಮಾಡಂತ ಈಶಡು ತಾನ ದಶ ಮಾಡಂತ ಈಶಡು ತಾನ ಕೇಳಿರಿ ನೋಡಿಯೇ ದಶ ಮಾಡಂತ ಈಶಡು ತಾನ ಕೇಳಿರಿ ದಾಶ ಮಾಡಂತ ಈಶಡು ತಾನ ಕೇಳಿರಿ ನೋಡಿಯೇ ದಾಶ ಮಾಡಂತ ಈಶಡು ತಾನ ಕೇಳಿರಿ ನೋಡಿಯೇ ಬ್ಯಾಳಿಲ್ಲ ಬೆಲ್ಲ ಕರ್ವ ಕೇಲ ಹೋಳಿಗೆ ಮಾಡಂತ ಉರುಳೆಡು ತಾನ ಹೋಳಿಗೆ ಮಾಡಂತ ಉರುಳೆಡು ತಾನ ಹೋಳಿಗೆ ಮಾಡಂತ ಉರುಳೆಡು ತಾನ ಕೇಳಿರಿ ನೋಡಿಯೇ ಹೋಳಿಗೆ ಮಾಡಂತ ಉರುಳೆಡು ತಾನ ಕೇಳಿರಿ ನೋಡಿಯೇ ಹೋಳಿಗೆ ಮಾಡಂತ ಉರುಳೆಡು ತಾನ ಕೇಳಿರಿ ನೋಡಿಯೇ ಹೋಳಿಗೆ ಮಾಡಂತ ಉರುಳೆಡು ತಾನ ಕೇಳಿರಿ ನೋಡಿಯೇ ಶಿಶದಾಗರ ಕೇಳ ಶಿಶದಾಗ ಎಣ್ಣೆ ಇಲ್ಲ ಪುಟಗೊಳಿ ಮಾಡಂತ ಪುಟದೇಡು ತಾನ ಪುಟಗೊಳಿ ಮಾಡಂತ ಪುಟದೇಡು ತಾನ ಪುಟಗೊಳಿ ಮಾಡಂತ ಪುಟದೇಡು ತಾನ ಕೇಳಿರಿ ನೋಡಿಯೇ ಪುಟಗೊಳಿ ಮಾಡಂತ ಪುಟದೇಡು ತಾನ ಕೇಳಿರಿ ನೋಡಿಯೇ ಪುಟಗಳು ಮಾಡಂತ ಪುಟದೇಡು ತಾನ ಕೇಳಿರಿ ನೋಡಿಯೇ ಪುಟಗಳಿ ಮಾಡಂತ ಪುಟದೇಡು ತಾನ ಕೇಳಿರಿ ನೋಡಿಯೇ ಹೊಟ್ಟೆಗ ಕೂಸಿಲ್ಲ ಬಾಣುತಿ ಹೊರಸಿಲ್ಲ ಕೂಸುಟ್ಟದಂತ ಕುಣದೇಡು ತಾನ ಕೂಸುಟ್ಟದಂತ ಕುಣದೇಡು ತಾನ ಕೂಸುಟ್ಟದಂತ ಕುಣದೇಡು ತಾನ ಕೇಳಿರಿ ನೋಡಿಯೇ ಕೂಸುಟ್ಟದಂತ ಕುಣದೇಡು ತಾನ ಕೇಳಿರಿ ಸೊಟ್ಟದಂತ ಕುಣದೇಡು ತಾನ ಕೇಳಿರಿ ನೋಡಿಯೇ ಕೋಸೊಟ್ಟದಂತ ಕುಣದೇಡು ತಾನ ಕೇಳಿರಿ ನೋಡಿಯೇ ಮೇಲ ಚಿಂದಂಗೋಟಿ ತೆರಿ ಮೇಲ ಚಿಂದೋಟಿ ಹುಮನ ಬದಿ ಠೇರ ಎಳಿಬೇಕಂತ ಹುಮನ ಬದಿ ಠೇರ ಎಳಿಬೇಕಂತ ಹುಮನ ಬದಿ ಠೇರ ಎಳಿಬೇಕಂತನ ಕೇಳಿರಿ ಬದಿ ಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ ಹುಮನ ಬದಿ ಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ ಹುಮನ ಬದಿ ಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ ಹುಮನ ಬದಿ ಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ ಹುಮನ ಬದಿ ಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ ಹುಮನ ಬದಿ ಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ ಹುಮನ ಬದಿ ಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ ಇದೇ ಕಲಾವಿದರಿಂದ ಇನ್ನೊಂದು ಹಾಡು ಜರತಾರಿ ಉಡಮರ ಜರತಾರೆ ತೊಡಬರೆ ಮಕರದ ಒಳಗ ಕೊಂಡರು ಬರೆ ಸೋವಾನೆ ಮಕರದ ಒಳಗ ಕೊಂಡರು ಬರೆ ಸೋವಾನೆ ಮಕರದ ಒಳಗ ಕೊಂಡರು ಬರೆ ಸೋವಾನೆ ಮಕರದ ಒಳಗ ಕೊಂಡರು ಬರೆ ಸೋವಾನೆ ಮಕರದಾಯಿ ಒಳಗ ಕೊಂಡ ಬಾರೆ ಮಹಾದೇವಿ ತಾಯಿ ನೋಡರ್ಸೆ ಬಿಡತಾರೆ ಸೋಬಾನೆ ತಾಯಿ ನೋಡರ್ಸೆ ಬಿಡತಾರೆ ಸೋಬಾನೆ ತಾಯಿ ನೋಡರಿಸಬೇಡತಾರೆ ಸೋಬಾನೆ, ತಾಯಿ ನೋಡರಿಸಬೇಡತಾರೆ ಸೋಬಾನೆ. ತಾರೆ ಉಡಬರ ಜರತಾರೆ ತೊಡಬರೆ ಮಕರ ಮಕರಾದ ಒಳಗ ಕೊಂಡರು ಬಾರೆ ಸೋಬಾನೆ, ಮಕರಾದ ಒಳಗ ಕೊಂಡರು ಬಾರೆ ಸೋಬಾನೆ. ಮಕರಾದ ಒಳಗ ಕೊಂಡ ಬಾರೆ ಮಾದೇವಿ ತಂದೆ ನೋಡರಿಸಬೇಡತಾರೆ ಸೋಬಾನೆ, ತಂದೆ ನೋಡರಿಸಬೇಡತಾರೆ ಸೋಬಾನೆ, ತಂದೆ ಬೇಡತಾರೆ ಸೋಬಾನೆ, ತಂದೆ ನೋಡರಿಸಬೇಡತಾರೆ ಸೋಬಾನೆ. ಎಲ್ಲರು ಕೊಟ್ಟರ ಒಳಗೆ ತೊಪ್ಪಿನ ಎಡಿಯೇ, ತಾಯಿ ಕೊಟ್ಟಳೆ ಕಡಿಯೇ ಸೋಬಾನೆ, ತಾಯಿ ಕೊಟ್ಟಳೆ ಕಡಿಯೇ ಸೋಬಾನೆ, ತಾಯಿ ಕೊಟ್ಟಳೆ ಕಡಿಯೇ ಸೋಬಾನೆ, ತಾಯಿ ಕೊಟ್ಟಳೆ ಕಡಿಯೇ ಸೋಬಾನೆ. ಎಲ್ಲರು ಕೊಟ್ಟರ ಮಲಿ ಹೂವಿನ ದಂಡಿ, ತಾಯಿ ಕೊಟ್ಟಳನೇ ದಂಡಿ ಸೋಬಾನೆ, ತಾಯಿ ಕೊಟ್ಟಳನೇ ದಂಡಿ ಸೋಬಾನೆ, ತಾಯಿ ಕೊಟ್ಟಳನೇ ದಂಡಿ ಸೋಬಾನೆ, ತಾಯಿ ಕೊಟ್ಟಳನೇ ದಂಡಿ ಸೋಬಾನೆ. ಅಡಗೋಡಿಯ ಮೇಲ ಸಂಜ ಜಜದ ಪಟ್ಟಿ ದೊಡ್ಡ ರಾಳಿಯ ಇವರೇನೇ ಸೋಬಾನೆ, ದೊಡ್ಡವ ರಾಳಿಯ ಇವರೇನೇ ಸೋಬಾನೆ, ದೊಡ್ಡ ರಾಳಿಯ ಇವರೇನೇ ಸೋಬಾನೆ, ದೊಡ್ಡ ರಾಳಿಯ ಸೋಬಾನೆ. ಅಡಗೋಡಿಯ ಮೇಲ ಸುಣ್ಣ ಜಜದ ಪಟ್ಟಿ ಇಂದೇನ ಇವರ ಮನೆಯಾಗ ಸೋಬಾನೆ, ಇಂದೇನ ಇವರ ಮನೆಯಾಗ ಸೋಬಾನೆ, ಇಂದೇನ ಇವರ ಮನೆಯಾಗ ಸೋಬಾನೆ, ಇಂದೇನ ಇವರ ಮನೆಯಾಗ ಸೋಬಾನೆ. ಒಡೇಲಿ ಉಡಿಯ ತುಂಬ ಶರ ಸೋಬಾನೆ, ಒಡೇಲಿ ಉಡಿಯ ತುಂಬ ಶರ ಸೋಬಾನೆ, ಒಡೇಲಿ ಉಡಿಯ ತುಂಬ ಶರ ಸೋಬಾನೆ, ಒಡೇಲಿ ಉಡಿಯ ತುಂಬ ಶರ ಸೋಬಾನೆ, ಒಡೇಲಿ ಉಡಿಯ ತುಂಬ ಶರ ಸೋಬಾನೆ, ಒಡೇಲಿ ಉಡಿಯ ತುಂಬ ಶರ ಸೋಬಾನೆ. ನಾಗಮ್ಮ ಕೆ ಮುಲಿಗೆ ಹಾಗೂ ಸಂಗಡಿಗರಿಂದ ಇದುವರೆಗೆ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಕೇಳುಗರೆ, ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಹಾಡು. ಯಾವ ಹಾಡು? ಹಾಡು ಯಾವ ಹಾಡು? ಹಾಡು ಯಾವ ಹಾಡು? ಹಾಡಿನ ಬಗ್ಗೆ ಸುಳಿಹುಗಳನ್ನ ನಾವು ಹೇಳ್ತೀವಿ. ಹಾಡು ಯಾವುದು ಅಂತ ನೀವ್ ಹೇಳಬೇಕು. ನಂತರ ಹಾಡನ್ನ ಕೇಳಿ ಸಂತೋಷ ಪಡಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 2959986 295987. ನಮ್ಮ STD ಕೋಡ್ ಸಂಖ್ಯೆ 08472. ಹಾಡು ಯಾವ ಹಾಡು? ಹಾಡು ಯಾವ ಹಾಡು? ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಹಾಡು ಯಾವ ಹಾಡು ಈ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 1:30. ಕೃಷಿರಂಗದಲ್ಲಿ ಈಗ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಒಣ ಬಿಸಿಲಿನ ವಾತಾವರಣ ಇರಬಹುದು. ಅಲ್ಲಲ್ಲಿ ಮೋಡಗಳು